ಅವನು ಚೆನ್ನಾಗಿ ಎರಡು ದೊನ್ನೆ ತಿಂದ, ಇಲ್ಲಿ ನೋಡಿದ್ರೆ ಏನದು ತಿಂತ ಇದ್ದಿದ್ದು ಅಂತ ಏನು ಗೊತ್ತಿಲ್ದಂಗ ಕೇಳ್ತಾನೆ. ನಾಳೆ ಕಡ್ಲೆ ಇಟ್ಟು ಕೊಟ್ಟಿದ್ರಲ್ಲ ಅದನ್ನು ತಿಂದ್ಬಿಟ್ಟವನೆ, ಆದ್ರೆ ನಮಗೆ ಗೊತ್ತಾಗೋದಿಲ್ಲ ಅನ್ಕೊಂಡವನೆ. ಅಕ್ಕಪಕ್ಕ ಮೀಸ್ಗೆಲ್ಲ ಅಂಟ್ಕೊಂಡಿತ್ತು ಕಡ್ಲೆ ಹಿಟ್ಟು, ಏನು ತಿನ್ನದ್ ಬಿಟ್ಬಿಟ್ಟು ಉರುಪ್ತಾ ಇದ್ನಪ್ಪ ಹಂಗಲ್ಲ ಕಡ್ಲೆ ಹಿಟ್ಟ ತಿಂದಿದ್ದ ತರ ಅಂತ ಬಾಯಿ ಸುತ್ತ ಆಗಿತ್ತಲ್ಲ, ಅದೇನ್ ಮೀಸೆ ತಿನ್ನಿಸ್ತಿದ್ನವ ಮೀಸೆ ಬಲ ಆಗ್ಲಿ ಅನ್ಬಿಟ್ಟು. ನಮಗೆ ಗೊತ್ತಾಗೋದಿಲ್ಲ ಅಂತ ನೀನ್ ಬಂದೆ, ಆದ್ರೆ ಮೀಸೆ ನೋಡೇ ತಿಳ್ಕೊಂಡ್ಬಿಟ್ಟ ನಾವು ನೋಡು ಕಡ್ಲೆ ಹಿಟ್ಟು ತಿನ್ಕೊಂಬಂದವನೆ ಅಂತ. ಸರಿ ಅದು ನಮಗ್ ಕೊಡ್ಬೇಕಾಯ್ತದೆ ಅಂತ ಒಂದೇ ಕಿತ ಮುಕ್ಬಿಟ್ಟಿದ್ಯಲ್ಲ ಅದು ಎಲ್ಲ ಕಡೆ ಅಂಟ್ಕೊಬಿಟ್ಟದ. ಈ ಸಣ್ಣ ಐಕ್ಳಾಗಿದ್ದಾಗ ನಾವು ಗೊತ್ತು ಗೊತ್ತೇಳು ಸಂಕ್ರಾಂತಿ ಈ ರಾಮನವಮಿ ಪಟಾಭಿಷೇಕ ಎಲ್ಲ ಮಾಡ್ತಿರ್ನಿಲ್ವಪ್ಪ, ಆವಾಗ ಈ ಕಡ್ಲೆ ಹಸಿಟ್ ಹಾಕೊಟ್ರೆ ನಾನು ಈಗ ಒಗ ಬಿಡ್ತೀನಿ ಅಂತ ಅನ್ಬಿಟ್ಟು ಉಫ್ ಅಂತ ಉರುಪ್ತಿರ್ನಿಲ್ವಾ. ಅದನ್ನ ಬಿಸಿ ಬಿಸಿ ಬಸಪ್ಪನ ಮನೆ ಅದೇನೋ ಹೇಳೋದು ಬಿಸಿ ದ್ವಾಸ ಇದು ಬಸಪ್ಪನ ಮನೇಲಿ ಬಿಸ್ ಬಿಸಿ ಗಸಗಸೆ ಪಾಯಸ ಅಂತ ನೋಡ್ದ. ಅದನ್ನ ಕಡ್ಲೆ ಇಟ್ಟ ಬಾಳ ಹಾಕೋಬಿಟ್ಟು ಹಂಗ ಹೇಳ್ಬೇಕು, ಅದು ಯಾರು ಆರಿಸ್ದಂಗ ಹೇಳ್ತಾರಲ್ಲ ಅವ್ರಿಗೆ ಪ್ರೈಸ್. ಯಾರಿಗೂ ಪ್ರೈಸ ಸಿಕ್ಕಿಲ್ಲ ಬಿಡು. ಹೆಂಗ್ ಸಿಗ್ತದೆ ಎಲ್ಲ ನಿನ್ನಂಗೆ ಮುಕ್ಕೊಂಡು ಬಾಯೊಳಕ ಹೊರಗೇನು ಗೊತ್ತಿರ್ನಿಲ್ಲ. ಈಗ ಗಣಪತಿ ಬಿಡಕ್ ಹೋಗಿದ್ದಲ್ಲ ಚಂದಾಗಿತ್ತು. ಅಯ್ಯ ಚಂದಾಗಿರದೆ ಇನ್ನೇನು ಇನ್ನೇನಾಗಿದ್ದದಪ್ಪ ಅಲ್ಲ ಅಲ್ಲ ನಮ್ಮ ಕಮಲಕ್ಕ ಕೂರ್ಸಿರ್ಲಿಲ್ವ ಗಮಲ ಇದು ಗಣಪತಿಯ ಕೂರಿಸಿದಾಗ ಬ ಏನೇನು ಈ ಎಡಗಿಟ್ಟಿದ್ದಕ್ಕಪ್ಪ ಅಂದರೆ ನೈವೇದ್ಯ ಅಂತಾರಲ್ಲ ಗಣಪತಪ್ಪಂಗೆ ಇಟ್ಟಿದ್ದ ಮೋದಕ ಮಾಡಿರ್ತಾಳೆ ಆಮೇಲೆ ಕರ್ಗಡ್ಬು ಚೊಕ್ಲಿ ಒಬ್ಬಿಟ್ಟು ಆಮೇಲೆ ಏನ ತೇಕೊಳ್ಳಲು ಇದರಲ್ಲಿ ಹೋಟೆಲ್ನಾಗೆ ಹೋದ್ರೆ ಸ್ವಸ್ವಲ್ಪ ದೊಡ್ಡ ದೊಡ್ಡ ಹೋಟೆಲ್ನಾಗೆ ಅದೇನ ಪೇಪರ್ನಾಗ ಬಂದಿಡ್ತಾರಲ್ಲಪ್ಪ ಮೊದಲಿಯೇ ಟೇಬಲ್ ಮೇಲೆ ಹಂಗೆ ಹೇಳ್ತಿದ್ದೆ ಎಲ್ಲ ನೀನು ಜಯಣ್ಣ ನಿನಗ್ ಬೇಕ್ ಬೇಕಾದದ್ದನ್ನ. ಹಿಂದಿನ ಕಾಲದಾಗೆ ಈ ಸ್ಕೂಲ್ನಾಗೆ ಒಂದು ರೂಮಿನ ಬರ್ತಿ ಸಾಮಾನ ತುಂಬಿಟ್ಟು ಒಂದ್ ನಿಮಿಷ ಟೈಮ್ ಕೊಟ್ಬಿಟ್ಟು ಒಂದ್ ನಿಮಿಷ ಆದ್ಮೇಲೆ ಏನೇನ್ ನೋಡಿದ್ರಿ ಬರೀರಿ ಅಂತ ಹೇಳ್ತಿರ್ನಿಲ್ವ ಹಂಗೆ. ಇವ್ರ ಮನ್ಗೆ ಹೋಗಿದ್ನಲ್ಲ ಅಲ್ಲೆಲ್ಲ ತಟ್ಟೆ ತುಂಬ ಅಡಗಿದ್ಲಲ್ಲ ತಲೆ ಒಳಗಡೆ ಹಂಗೆ ಪ್ರಿಂಟ್ ಹಾಕೋಬಿಟ್ಟಿದ್ವಿ ಕಣ್ಣಲ್ಲಿ ನೋಡ್ಬಿಟ್ಟು ಹಂಗೆ ಇಳಿಸ್ಕೊಂಬಿಟ್ಟು ಹಚ್ಚ ತಿನ್ನೋ ವಿಚಾರ ಅಲ್ವೇನಪ್ಪ ಗೆಪ್ತಿ ಇರ್ತದೆ ಆಮೇಲೆ ಅದು ಓದೋ ವಿಚಾರ ಗೆಪ್ತಿರಕ್ಕಿಲ್ಲ. ಈ ಅದು ರಾತ್ರಿ ಹೋಗಿದ್ದೇನೋ ತಿನ್ನಕ ಕೊಡು ಅಂತ ಬೆಳಗ್ಗೆ ಪೂಜೆಗೆ ಕರೆದಿದ್ಲಲ್ಲಪ್ಪ ಅದೇನ್ ಕೊಟ್ಟಾಳ ಆಗ ಪೂಜೆಗೆ ಮಡಗಿರ್ತಾಳೆ ನೈವೇದ್ಯ ಆಗ್ದಲ್ಲೇ ಕೊಡ್ತಾರ ಅಳಸ್ಕೊಂಡಿರೋದೆಲ್ಲ ಕೊಟ್ಟಾಳಪ್ಪ. ಇದೇನಣ್ಣ ನಿನ್ಗೆ ಯಾವತ್ತು ಅಳಸಿರೋದ್ ಕೊಟ್ಟಿದ್ದೀನಿ ಅಲ್ಲಕ್ಕವ ಇವ್ನು ಹೇಳದ್ನಲ್ಲ ಅವತ್ ಕೊಡ್ನಿಲ್ಲ ಮಾರನೇ ದಿನ ಏನೋ ಕೊಟ್ಟ ಅಂತ ಚಂಜಿಗೆ ಹೋಗಿರ್ನಿಲ್ವಾ ಚಂಜಿಗೆ ಏನೋ ಗಣಪತಿಗೆ ಇದ ಮಂಗಳಾರತಿ ಹೇಳೋಯೋ ಅದೇ ದಂಪತಿ ದಂಪತಿ ಅಂದ ಅಲ್ಲ ಕಣ್ಣ ಸುಮ್ನೆ ಗಣಪತಿ ಗಣಪತಿ ಏನದು ನಿಂಗೆ ತೋಟದೂರ್ವೆ ಕೇಳೋದಿಲ್ವೇ ಸರಿಯಾಗಿ ಹಂಗಂಗಿ ಅದು ಜಾಸ್ತಿ ಕಡುಬು ತಿನ್ಬಿಟ್ಟವನೆ ಅದು ಹಂಗ ಆಡಿಸ್ತಾ ಇದ್ದಂಗೆ ಕಳ್ಳೆ ಸಿಟ್ಟ ಮೀಸೆಲ್ ತಿಂತಿದ್ದ ಅಂತ ಅಂತಾನೆ ನೀನ್ ನೋಡ್ರೆ ಕಡುಬ ಕಿವಿಲ್ ತಿಂತಿದ್ದೆ ಅಂದಂಗೆ ಹೇಳ್ತಿದ್ದ ಅಲ್ಲವ ನೀನು ಅಯ್ಯೋ ನೆಟ್ಟಗ್ ಮಾತಾಡಿ ಅಲ್ಲಪ್ಪ ಗಣಪತಿ ಅಂತಂದ್ರೆ ನಿಂಗೆ ದಂಪತಿ ಇಂದಂಗೆ ಕೇಳ್ತದೆ ಅಂದ್ರೆ ನಾವೇನ್ ಹೇಳುದು ಹೋಲಿ ಬಿಡಪ್ಪ ನಮ್ ಗಣಪತಪ್ಪ ಬ್ರಹ್ಮಚಾರಿ ಅಲ್ವಯ್ಯ ದಂಪತಿಯಲ್ಲಿಯ ಉಸಿರೆ ತುಂಬಿ ಬುದ್ಧಿ ಅಂತ ಇರ್ತಾರೆ ಅಂತ ಹೇಳ್ತಾರಲ್ಲ ಆಯ್ತು ಬಿಡು ಗಣಪತಿ ಬಂದ ಮಳೆನೂ ಬಂತು ಆಮೇಲೆ ನಾ ವೈಕಲ್ಗಳೆಲ್ಲ ಚಿಕ್ಕ ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ ಅಂತ ನೀನು ಹೋಗಿ ಗಣಪತಿನ ಅಂದ್ರೆ ಈಕಿತ ಕುಸಿಯಾದ್ದೇನ್ ಗೊತ್ತೇನವ ಬಣ್ಣಿಲ್ಲದ ಗಣಪತಿ ಮಡಗಿದ್ರು ಆಮೇಲೆ ಕೆರೆಗೂ ತಗೋಗ್ ಬಿಟ್ರು ಖುಷಿ ಆಯ್ತು ಜಲಚರಗಳು ಚೆನ್ನಾಗವೆ ಪರಿಸರವು ಚೆನ್ನಾಗದೆ. ಈಗ ಒಂದ್ ವಿಚಾರ ಹೇಳ್ತೀನಿ ಕೇಳಪ್ಪ ಕಮಲ ಕೇಳ್ತಿರ್ನಿಲ್ವಾ ಅದೇನೋ ಬೀಜದ ಗಣಪತಿ ಅಂತ ನನಗನ್ಸಿದ್ದು ಏನ್ ಗೊತ್ತಾ ಮುಂದಿನ ಕಿತ ಹಾಡ್ ಗಣಪತಿ ಮಾಡಿದಾಗ ತೆಂಗಿನಕಾಯಿನೇ ಒಳಗೆ ಮಾಡ್ಬಿಡ್ಬೇಕು ತೆಂಗಿನ ಸಿಪ್ಪಿರೋ ಕಾಯ ಸಿಪ್ಪಿರೋ ಕಾಯಿ ಇರಲಿ ಅದೇನೋ ಅದೇನೋ ಬತ್ತಿದ ನಮ್ಮ ಮೈದಾ ನೋಡ್ತಿದ್ದಾಗಯ್ಯ ಆ ಸ್ಟೇಟಸ್ಸು ಅದೇನೋ ಬತ್ತದಲ್ಲವಾ ಆ ಫೋಟೋ ತೆಗೆಸ್ಕೊಳ್ಳೋದೆಲ್ಲ ಹಾಕ್ತಾರಲ್ಲ ಅಲ್ಲಿ ತೆಂಗಿನಕಾಯಿನಾಗೆ ಒಬ್ಬ ಗಣಪತಿ ಮಾಡ್ಬಿಟ್ಟಿದ್ದ ಕಯ್ಯ. ಗೊತ್ತಯ್ಯ ಈ ಕೇರಳತ್ತವ ಹೋದ್ರೆ ನೀನು ಅಲ್ಲಿ ಕಾಯ್ದೆ ಕಣವ ಎಲ್ಲ ಮಾಡ್ತಾರೆ, ಕೋತಿಮರಿ ಮಾಡ್ಕೊಂಡಿರ್ತಾರೆ, ಆಮೇಲೆ ಏನೇನೆಲ್ಲ ಮಾಡ್ತಾರ ಗೊತ್ತ ತೆಂಗಿನಕಾಯ್ದಾಗೆ ಕೇರಳದಾಗೆ. ತಿನ್ನಕ್ ಅಪಾರ ಮಾಡ್ಬೋದಲ್ವಾ ಜಯಣ್ಣ? ತಿನ್ನದಲ್ಲ, ಸಿಪ್ಪೆ ಸಮೇತ ಸಿಪ್ಪೆ ಕಾಯಿನಾಗೆ ಯಾನ್ ಯಾನ ಕಲಾಕೃತಿಗಳು. ನೀನು ಬಂದಿತ್ತಿಲ್ವಾ, ಇದೇನ ಕೇರಳ ಇದೈತಲ್ಲ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಐತಲ್ಲ, ಯಾವೂರವ ತಿರುವನಂತಪುರ ದೇವಸ್ಥಾನದ ಎದುರಿಗೆಲ್ಲ ಇಟ್ಕೊಂಡು ಕೋತಿ ಅನಂತ ಕೋತಿ ತಕ ಬರ್ಲಿಲ್ವಾ? ಸರಿಯಾಗಿ ತಕ ನಿಮ್ ಕಾಮಲಕ್ಕಂಗ ಒಂದ್ ತಗೊಂಬಂದ್ ಕೊಟ್ಟಿಲ್ವ? ನೀನೇ ಇದೇ ಬೇಕು ಇದೇ ಬೇಕು ಅಂತ ಹಠ ಮಾಡ್ಬಿಟ್ಟಲ್ಲಪ್ಪ, ಕೂತಿನೇ ಬೇಕು ಅಂತ. ಎಲ್ಲಿ ಚಂದ ಕಂಡಿದ್ದದ ಒಂದೇ ಹೌದಾ, ನಮ್ ಜೊತೆ ಅದು ಒಂದ್ ಆಯ್ತದೆ ಅಂತ. ಇದ್ಯಾಕ ನನ್ನಂಗೆ ಅದಲ್ಲ ಅನ್ಕೊಂಡು ನಿನ್ನಂಗೆ ಇರ್ಲಿಲ್ವೇ? ಅಲ್ಲ ಕಯ್ಯ ನಿನ್ನಂಗೆ ಓಲೆ ಬಿಡಪ್ಪ. ವಿಚಾರ ಏನು ಅಂದ್ರೆ, ತೆಂಗೈತಲ್ಲ ಅದ ಕಲ್ಪವೃಕ್ಷ ಅಂತಾರೆ ಇಲ್ವಾ? ಹಿಂದಿನ ಕಾಲದಾಗೆ ನಮ್ ತಾತ ಹೇಳವ, ತೆಂಗು ನೆಡ್ಬೇಕಪ್ಪ, ಫಲ ಕೊಡ್ಬೇಕು ಅಂದ್ರೆ ಫಲ ಕೊಟ್ಟು ಸಂಸಾರ ಉಳಿಸ್ಕೋಬೇಕು ಅಂತ ಹೇಳವ. ಅದಕ್ಕಯ್ಯ ಈ ಹಬ್ಬ ಹರಿದಿವಸ ಇಂಥ ಟೈಮ್ನಾಗೆಲ್ಲ ತೆಂಗಿನಕಾಯಿ ಕೊಟ್ಟು ನಮಸ್ಕಾರ ಯಾಕೆ ಮಾಡ್ತಾರೆ ಹೇಳು? ಯಾಕೆ? ಇದೇ ಕಾರಣಕ್ಕೆ, ತೆಂಗು ತಲೆ ಕಾಯ್ತದೆ ಅಂತಾರೆ. ಅಂದ್ರೆ 100 ವರ್ಷ ಆಯಸ್ಸು ತೆಂಗಿಗೆ, ಮನ್ಸುಂಗೆಷ್ಟೋ ಅಷ್ಟೇಯ. ಒಂದು ತಲೆಮಾರು ಹೋಗ್ಲಿ, 20 ವರ್ಷಕ್ಕೊಂದು ತಲೆಮಾರು ಅನ್ಕಂಡ್ರೆ ಈಗ ಅಷ್ಟೇ ಬಂದದಲ್ಲಪ್ಪ 20 ವರ್ಷ, 100 ವರ್ಷ ಅಂದ್ರೆ 5 ತಲೆಮಾರನ ಕಾಯ್ತದೆ. ಅಂದ್ಮ್ಯಾಕೆ ಯಾಕೆ ತೆಂಗ ನೆಡಬಾರ್ದು? ಏ ನೆಡಮುಕಪ್ಪ, ಈಗ ನಮ್ಮ ಹಳ್ಳಿದ್ದಕ್ಕೆ ಈ ತೆಂಗು ಮನೆ ಮುಂದೆ ಹಾಕಿಸ್ತ್ರೆ ಈ ವಯಸ್ಸಾಗಿರೋರ್ ಕೈಲಿ ಹಾಕ್ಸರು ಗೊತ್ತ ಜಯಣ್ಣ, ಅಂದ್ರೆ ಅವ್ರು ನೆಡೋದು ಮುಂದಿನ ತಲೆಮಾರ್ಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು. ನಾಳೆ ಸತ್ತು ಹೋಯ್ತಾರಲ್ಲ ಅವ್ರ ಕೈಲಿ ಹಾಕಿಸ್ತಿರ್ನಿಲ್ಲ, ಹೊಸ ವಯಸ್ಸಾಗಿರೋ ತಲೆ ಬಲ್ತವ್ರ ಕೈಲಿ, ನಾರ್ಕೂದ್ಲು ಬಂದವ್ರ ಕೈಲಿ ಹಾಕಿಸ್ತಿದ್ರು. ನೀ 100 ವರ್ಷ ಅಂತಂದಿಲ್ಲ ಜಯಣ್ಣ, ಅವೆಲ್ಲ 100 ವರ್ಷ ಬದುಕದಮ್ಮಪ್ಪ. ಅಲ್ಲ ಈಗ ತಾನೇ ನೀನ್ ಹೇಳ್ದೆ ಮುಂದಿನ ತಲೆಮಾರಿಗೆ ಅಂತ. ಅಲ್ಲ ಕವ್ವ, ಇದು ನಮ್ದು ಯಾವ್ದವ ತೆಂಗು 100 ವರ್ಷ ಬದುಕ್ತದೆ ಹಂಗೆ ಮನ್ಸೂನ್ ವಯಸ್ಸು ಅಷ್ಟೇ ಅಂತಂದಲ್ಲ ಜಯಣ್ಣ, ಏನಾರ ಬದುಕ್ಬಿಟ್ರೆ 100 ವರ್ಷ ಅಥವಾ ನಾನು ನೀನೋ ಬದುಕ್ಬಿಟ್ರೆ 3 ಜನದಲ್ಲಿ ಯಾರು ಇರ್ತೀಮೋ, ಇಬ್ಬರೂ ಇರ್ಲೇಬೇಕಲ್ಲವ್ವ. 3 ಜನ ಇರೋಣ ಬಿಡು. ಆಯ್ತು ಕವ್ವ, ಈ ಸತ್ಮಾನೋತ್ಸವ ಅಂತ ಮಾಡ್ತಾರಲ್ಲಪ್ಪ 100 ವರ್ಷಕ್ಕೆ 3 ಮರ ಒಟ್ಟಿಗೆ ನೆಡುಮ್ಮ. ಅದೇಳು ಆ ಮರದ ಮ್ಯಾಕೆ ಕುಂತ್ಕೊಂಡು ಅಲ್ಲೇ ಮಾಡ್ಕೊಂಡು ಆಚರಣೆ ಮಾಡುಮ. ಅಂದ್ರೆ ಹತ್ತುವಾಲೆ ನಾವಿಲ್ಲೇ ಹತ್ತುವಾಲೆ ಆರ ಹಾಕೊಂಡ್ಬಿಟ್ಟೋಗೋದು ಹತ್ತಕ್ಕೆ ಆಗ್ಬೇಕಲ್ಲ. ಆಗ ಹತ್ತಕ್ಕೆ ಮಿಷಿನ್ ಬಂದದ ಕವ್ವ, ಮರ ಹತ್ತಕ್ಕೆ ಅದ್ರಾಗ ಹತ್ ಕೂರಿಸ್ಬಿಡೋದು ಇವನೊಬ್ಬನ್ ಮರದ ಮ್ಯಾಕ್ ಕೂರ್ಸ್ ನಾವಿಬ್ರು ಮಿಷಿನ್ ಇಳ್ಕೊಬಿಟ್ಟು ಮನೆ ಕಡೆಗೆ ಬಂದ್ಬಿಡುಮ. ಅಂದ್ರೆ ಮುಗಿಲಿ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ಒಟ್ಟೋಗ್ಲಿ ಅಂತ. ಹಂಗಯ್ಯ ನಾನ್ ಸಾವನು ಬಯಸ್ತಯ್ಯ. ಹಂಗಲ್ಲ, ಮರದ ಮ್ಯಾಕ್ ನಿಂಗೆ ಖುಷಿ ಅಲ್ವೇ, ಜನಪದ ಗೀತೆ ಆಡ್ಕೊಂಡ್ ಕುಂತಿರ್ ಸಂಜೆ ಮುಂದೆ ಬಂದು ಇಳಿಸ್ಕಂತೀವಿ. ಈ ಒಂದು ಫಂಕ್ಷನ್ಗೆ ಹೋಗಿದ್ದಿ, ಗಣಪತಿ ಕೂರ್ಸಿದ್ರಲ್ಲಪ್ಪ ಅದೇ ಕಾಳೆನಳ್ಳಿಗೆ ಹೋಗಿದ್ದಿ ಕವ್ವ, ಜನಪದ ಗೀತೆ ಆಡುವಂತ ಕರ್ಸಿದ್ರು, ಆಡ್ದಿ ಒಂದಷ್ಟ, ಏನ್ ಜನ ಗೊಳ್ಳಂತಿದ್ರು. ನಗ್ತಿರ್ಲಿಲ್ಲ ಕವ್ವ, ಅಯ್ಯೋ ಚೆನ್ನಾಗ್ ಆಡ್ತಾನೆ ನಮ್ಮ ಚಂದ್ರಣ್ಣ ಅನ್ಕೊಂಡು ಚಪ್ಪಾಳೆ ಸರಿಯಾಗಿ ಆಡೋವರೆಗೂ ಬಿಡ್ಲಿಲ್ಲ ಅನ್ಸುತ್ತೆ. ಅಲ್ಲಿವರೆಗೂ ಆಡ್ಸವ್ರೆ ಏನವ್ರೇನ್ ಮೇಷ್ಟ್ರಿಗಳಯ್ಯ, ಪಾಠಗಳು ಕೊಡ್ತಿದ್ರ ನನಗೆ ಗಿಣ್ ಗಿಣ್ಣಾಗಿ ಹೊಡಿತಿದ್ರ ಕಡ್ಡಿಯ ತಕ್ಕಂದು ನೀವ್ ಒಳ್ಳೆ ಚೆನ್ನಾಗಿ ಹೇಳದೆ. ಮೇಷ್ಟ್ರು ಅಂದಾಗ ಗೆಪ್ತಿ ಬಂತಪ್ಪ. ಈಗ ಶಿಕ್ಷಕರ ದಿನಾಚರಣೆ ಬರ್ತದಲ್ಲ, ಹೂಕಯ್ಯ ಬರೋದಿಲ್ವೇ? ಬರ್ದೇ ಎಲ್ಲೋದದು ಅದ್ನೇ. ಅದಕ್ಕ ಈಗ ಹೆಂಗೆ ಅಂದ್ರೆ, ಯಾರ್ಯಾರು ಶಿಕ್ಷಕರು ಅಂತ ಒಂದ್ಕಿತ ಯೋಚನೆ ಮಾಡು. ಯಾರ್ಯಾರಪ್ಪ ಶಿಕ್ಷಕರು ನೋಡಪ್ಪ, ನನಗ್ ಗೊತ್ತಿರಂಗ ನಮ್ಮವ. ಹೌದು, ಯಾರು? ನಮ್ಮವ ಮೊದಲನೇ ಗುರು. ಎಂತ ಒಳ್ಳೆ ಮಾತಾಡು ಅಲ್ವಪ್ಪ. ಆಮ್ಯಾಕೆ? ಆಮ್ಯಾಕೆ ನಮ್ಮ ಅಪ್ಪ. ನಿಮ್ ಚಿಕ್ಕಪ್ಪ? ಹೂಕಪ್ಪ. ನಿಮ್ ಸೋದ್ರ ಮಾವಕಪ್ಪ? ಹಿಂಗೆ ಸಂಬಂಧಗಳು ಹೇಳ್ಕೊಂಡು ಉದ್ದಪಟ್ಟಿ ಮಾಡಲಕಪ್ಪ. ಅವರೆಲ್ಲ ಒಂದೊಂದು ಪಾಠ ಹೇಳ್ಕೊಟ್ಟಿಲ್ವಪ್ಪ ನಮ್ಗೆ? ಮನೆನೇ ಮೊದಲನೇ ಪಾಠಶಾಲೆ ಅಲ್ವೇನ ನೋಡು ಜಯಣ್ಣ, ಈ ಪುಸ್ತಕದಲ್ಲಿರೋ ಅಕ್ಷರ ಓದ್ಸೋದು ಅಷ್ಟೇ ಅಲ್ಲಕಪ್ಪ. ಹಿಂಗಿರ್ಬೇಕು ಬದುಕನಾಗ, ಒಳ್ಳೇದನ್ನೇ ಮಾಡ್ಬೇಕು, ಕೆಟ್ಟದನ್ನ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಕೊಡವ್ರ ಎಲ್ಲಾರೂ ಸಿಕ್ಸಾಕರಲ್ವಪ್ಪ. ನಾನು ನಿನ್ನಿಂದ ಬ್ಯಾರೆ ಉತ್ತರ ನಿರೀಕ್ಷೆ ಮಾಡಿದ್ದೆ. ಯಾವ್ದಪ್ಪ, ನೀನ್ ರೈತಲ್ವೇ, ನಿನಗ್ ಗುರುಗಳು ಯಾರು? ಯಾರವ ರೈತಂಗೆ ಯೋಚನೆ ಮಾಡ್ತಾವಳೆ ನಮ್ ಕಮಲ ಏನ್ ಹೇಳು? ಅಲ್ಲ, ಭೂಮ್ ತಾಯಿ ಗುರು ರೈತನ್ಗೆ. ಆಮೇಲೆ ಬೆಳೆ, ಬೆಳೆಗಳು, ಮರಗಳು, ಪ್ರಕೃತಿ, ಅಕ್ಕಿ, ಗುರು, ಗುರುಗಳು, ಮತ್ತೆ ಅವುಗಳಿಂದ ಕಲ್ತ್ಕೋಬೇಕು ಇಲ್ವಾ? ಸ್ಕೂಲ್ನಾಗ ಮ್ಯಾಸ್ಟರ್ ಹೇಳ್ದಂಗೆ ಅವರು ಗುರುಗಳೇ ಇಲ್ಲ ಅನ್ನೋದಿಲ್ಲ, ಆದ್ರೆ ನೀನೇ ಹೇಳ್ದಂಗೆ ತಾಯಿ ತಂದೆ ಬಿಟ್ರೆ ಪ್ರಕೃತಿ ಮಾತೆ ಗುರು, ಅದರಿಂದ ಕಲ್ತ್ಕೋಬೇಕು. ಅದ್ ಹೇಳ್ಕೊಡ್ತದಕ್ಕಪ್ಪ ನೀಂಗೆ ಇರ್ಬೇಕು ಅಂತ. ಅದೇನ ನಮ್ಗೆ ಒಂದು ಪಾಠ ಇರ್ನಿಲ್ವಾ ಜಯಣ್ಣ? ಕಾಗೆ ಒಂದಗಳ ಕಂಡರೆ ಕರೆಬಹುದು ತನ್ನ ಬಳಗವನು ಅಂತ, ಎಷ್ಟು ಚೆನ್ನಾಗದೆ ಅದು ಆ ಸಾಲು ಅಲ್ವಾ? ಹಂಗೆ ಜನ ಗುಂಪು ಗುಂಪಾಗಿ ಬದುಕಬೇಕು, ಒಂಟಿಯಾಗಿರಬಾರ್ದು. ಕಷ್ಟ ನಷ್ಟ ಆದ್ರೆ ಆಗವ್ರು ಯಾರ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನಮೇ ಅಲ್ವಾ? ಅದುವೇ ಮುಂದಿನ ಪಾಠ. ಕಳ್ಳೆ ಹಿಟ್ಟು ತಿನ್ನುವಾಗ ನಮ್ನು ಕರ್ಕ ಹೋಗು. ಏನಕ್ಕೆ ಬುದ್ಧಿ ಬಂದದ ಅದ್ರಲ್ಲಿ? ಒಬ್ನೇ ತಿನ್ನೋ ಬದಲು ನಾವು ಹೊಸಿ ತಿಂತೀವಿ ಜೊತೆಗೆ ಅಂತ. ಯಾಕ ಅಲ್ಲೋ, ಮೊನ್ನೆ ಒಬ್ನೇ ತಿಂದು ಬಿಟ್ಟು ಮೀಸ್ಕೆಲ್ಲ ಮೆತ್ಕೊಂಡಿರ್ನಿಲ್ವೇ ಕಾಳು? ಕಾಳು ಕಾಳು ತಿಂದಲ್ಲಣ್ಣ ನೀನುವೆ. ಇವನು ಕವ ತಿಂದದು ನಾನಲ್ಲ, ನೀನು ತಿಂದೆ ಬಿಡು. ಕಮಲಕ್ಕ ಇದ್ಲು ಜೊತೆ, ನೀನು ಬತಿಯ ಅಂತ ನಿಂಗೂ ಒಂದ್ ಮಡಿಕೊಂಡಿದ್ದೆ, ಆಮೇಲೆ ಅದನ್ನೇ ಕೊಡ್ನಿಲ್ವೆ ನಿಂಗೆ? ಇಲ್ಲ, ಕಳ್ಳೆ ಇಟ್ಟ ಮೇಲೆ ಮುಗ್ದೆ ಅದ್ನು ಕೊಡ್ಲಿಲ್ಲ. ಕಮಲಕ್ಕ ಏನ್ ಮಾಡ್ದ, ಅವನ್ ಮೈದ್ನ ಬಂದಿದ್ನಲ್ಲಪ್ಪ, ಮೈದ್ನ ಬಂದವನೇ ಅಂತ ಅನ್ಬಿಟ್ಟು ಅವನದಕ್ಕ ಅದನ್ನ ತಿರುಗಿಸ್ಬಿಟ್ಟು. ಇಲ್ಲ ಇಲ್ಲ ಇಲ್ಲ ಬಿಡು, ಅವ್ನ ಅವನ್ ಪಾಡ್ಗ ಅವ್ನ ಇಸ್ಕೊಂಬಂದ ನಿನ್ಗೆ ಕೊಟ್ಟಿದ್ದು ಮರ್ತೋದೇನೋ ಆಗ್ಲೇ ಮರ್ತ್ಬಿಟ್ಟಿದಾರೆ ಬಿಡ. ಈಗ ಚಂದ್ರಣ್ಣ, ತೆಂಗ ತೋಟದಾಗೆ ಹಾಕ್ತಾರಲ್ಲ ಅದು ಮನೆ ಯಜಮಾನ್ ಇದ್ದಂಗಂತೆ. ಅದ್ರ ತಲೆ ಮೇಲೆ ನೀರ್ ಇರ್ತದಲ್ಲ, ಎಳ್ನೀರು, ಅದನ್ನ ಈಗ ಮನೆ ಯಜಮಾನ ಯಾರು ಮನೆಯೊಳಗ್ ಬಂದ್ರೆ ಏನ ಮಾಡ್ತಾನೆ? ಏನ್ ಮಾಡ್ತಾನವ? ಏನ್ ಮಾಡ್ತಾನಣ್ಣ? ಕರಿತಾನಲ್ವಾ, ಬನ್ನಿ ಬನ್ನಿ ಸ್ವಾಮಿ. ಕಾಲ್ ತೊಳ್ಕಳಿ, ಬನ್ನಿ ಕುಂತ್ಕಳಿ ಅಂತ ಹೇಳ್ತಾನೆ. ಹಂಗೆ ತೆಂಗು ತೋಟದಾಗ ಅದಿದ್ರೆ ಕರಿತದಂತೆ ಬನ್ನಿ ಬನ್ನಿ ಅಂತ ಇಲ್ವಾ? ಒಂದು ಇದ್ರಲ್ಲಿ ಎಲೆ ಎಲೆ ಐತಲ್ಲ, ಇಳ್ಳೆದೆಲೆ, ಅದು ಎಣ್ ತರ ಅಂತೆ ಮನೆನಾಗೆ, ಅಂದ್ರೆ ಲಕ್ಷ್ಮಿ. ಈಗ ಎಲೆ ತೋಟನ ಲಕ್ಷ್ಮಿ ತೋಟ ಅಂತಾರೆ ಇಲ್ವಪ್ಪ? ಎಕಡ ಮೆಟ್ಕೊಂಡು ಹೋಗುದಿಲ್ಲ ಅಂದ್ರೆ ಅದು ಲಕ್ಷ್ಮಿ. ಎಕಡ ಮೆಟ್ಕೊಂಡು ಕೀಳೋದು ಇಲ್ಲ ಕಯ್ಯ. ಮತ್ತೆ ನೋಡಪ್ಪ, ನಮ್ ತಾತಿದ್ನಲ್ಲ ಅಮ್ಮ ಎರೆ ಅಡಿಕೆಯ ಎಕಡೆ ಹಾಕೊಂಡು ತಿಂತಿರ್ನಿಲ್ಲ ಕಯ್ಯ, ಕಣ್ಣು ಗೊತ್ಕೊಂಡ್ ತಿನ್ನೋ ಕಣ್ಣು ಗೊತ್ಕೊಂಡು. ಆಮೇಲೆ ನೀ ಹೇಳ್ತಿದ್ದೇಲಪ್ಪ ಎಳ್ನೀರು, ಆ ಒಂದು ಅದ್ಯಾವುದೋ ಕಮಲಕ್ಕಂ ಗೊತ್ತಿರ್ಬೇಕು, ಆ ಡಿಬ್ಬ ನನ್ನ ಕಂದ ಅಂಗಾಲ ತೊಳೆದೇನು, ಅದ್ಯಾವ್ದವ ತಿಳಿನೀರು, ತೆಂಗಿನ ತಿಳಿನೀರ ಇದ್ರಲ್ಲಿ ನೀನ್ ಕಾಲ್ ತೊಳಿತೀನಿ ಅಂತ ಅನ್ಕೊಂಡು ಎಷ್ಟು ಚೆನ್ನಾಗದಪ್ಪ ಅದು ಅಲ್ವಾ? ಎಳ್ನೀರು ತೊಳಿತಿದ್ರೋ ತೊಳಿತಿರ್ನಿಲ್ವೋ ಅದು ಬೇರೆ ಪ್ರಶ್ನೆ, ಕಾಲ ಆದ್ರೆ ತನ್ನ ಮಗುನ ಎಷ್ಟು ಪ್ರೀತಿಸ್ತಿದ್ಲು ಅಂತ ಅವ್ವ ಹೇಳ್ತಾಳೆ. ಅಂದ್ರ ಈಗ ನೋಡಪ್ಪ, ಈ ಸ್ಕೂಲ್ ಐತೆ ಅಂತ ಇಟ್ಕ, ಈ ಸ್ಕೂಲ್ ಇಲ್ವಾ? ಈ ಸ್ಕೂಲಲ್ಲಿ ಪಾಠ ಕಲಿಯಕ್ಕೆ ಹೋಗೋ ಮಕ್ಕಳೆಲ್ಲ ಯಾರು? ನಮ್ಮ ಮಕ್ಕಳೇ ಅಲ್ವಾ? ಅಂದ್ರೆ ಹಳ್ಳಿನಾಗೆ ರೈತಾಪಿ ಮಕ್ಕಳುಗಳೇ ಹೋಯ್ತವಿ ಇಲ್ವಾ? ಗೌರ್ಮೆಂಟ್ ಸ್ಕೂಲ್, ಈ ಸ್ಕೂಲ್ನಾಗೆ ಒಂದು ಏನು ಕಾಂಪೌಂಡ್ ಇರ್ತೈತೆ, ಅದ್ರ ಒಳಗಡೆ ಇಂಥ ಗಿಡಗಳನ್ನ ಹಾಕುದಪ್ಪ, ತೆಂಗ್ ಹಾಕುದು, ಅಡಿಕೆ ಹಾಕುದು, ಮಾವು ಹಾಕುದು, ಸೀಬೆ ಹಾಕುದು, ಸಪೋಟ ಹಾಕುದು ಮಾಡಿದ್ರೆ ಮಕ್ಕಳು ದಿನ ನೋಡ್ತವೆ. ನಮ್ಮ ಅಜ್ಜಿದ್ಲು, ಅಜ್ಜಿ ಬೆಳಗಾನ ಎದ್ದು ಯಾರ ಮಕಾನು ನೋಡ್ತಿರ್ನಿಲ್ಲ, ಕಣ್ಣು ಹಂಗೆ ಮುಚ್ಕೊಂಡು ಹಿತ್ಲು ಕಡೆಗೆ ಬಂದು ಮೊದ್ಲು ಕಲ್ಪ ವೃಕ್ಷ ನೋಡೋಳು, ಆಮೇಕೆ ಕಾಮದೇನು ಹೊಸ ಎರಡು ನೋಡ್ಬೇಕವಳು. ಯಾರು ನಾವೇನಾರು ಹೋಗಿ ಕಂಡು ಕಣ್ಣೇನಾರು ಬುಟ್ಲು ಕಲ್ಪ ವೃಕ್ಷ ಕಾಮದೇನು ನೋಡ್ಬೇಕು ಅಂತ. ಅಂದ್ರೆ ಹಿಂದಿನ ಕಾಲದವರು ಹಂಗೆ ಇಟ್ಕೊಂಡಿದ್ರು, ಅಂದ್ರೆ ತಮ್ ತಮ್ಮ ಬದುಕಿಗೆ ಯಾವ್ಯಾವ್ದು ಆಧಾರವಾಗಿತ್ತೋ ಅದನ್ನ ದೇವರು ಅಂತ ಅನ್ಕೊಂಡಿದ್ರು ಅಲ್ವವ? ಈಗ ಚಿನ್ನ ಬೆಳ್ಳಿ ಕೆಲಸ ಮಾಡೋನ್ಗೆ ಏನವ ದೇವರು ಆಯ್ತಾ? ಅವನ್ ಬಳಸ ಅದೇನೋ ಉಳಿ ಪಳಿ ಅದು ಆಮೇಲೆ ಈಗ ಇಸ್ತ್ರಿ ಮಾಡೋರ್ಗೆ ಏನವ ಇಸ್ತ್ರಿ ಪಟ್ಟಿಗೆ ಆಯ್ತಾ. ಹಂಗೆ ನಮ್ಮ ರೈತರಿಗೇನು ನೇಗಲು ಆಯ್ತಾ. ನಾವು ಬೆಳೆ ಅಂತ ಹೇಳಿರುವ ನಮ್ಮ ಜಯಣ್ಣ ಈಗ ಅವ್ರ ಅಜ್ಜಿ ತೆಂಗಿನ ಮರವ ನೋಡ್ತಿದ್ಲು, ಮತ್ತೆ ಇನ್ನೇನಪ್ಪ ಹೇಳಿದ್ರು ಹಸ ನೋಡ್ತಿದ್ಲು ಕಾಮ್ಜೇನು ಆಯ್ತಾ ನೋಡ್ತಿದ್ಲು ಸಣ್ಣ ಮಾಡ್ಕತಿದ್ಲು ಅನ್ನೋದು ಬಹಳ ದೊಡ್ಡ ಸಂಗತಿ ಕಯ್ಯ. ಅದು ಇಸ್ಕೂಲ್ ಮನೆನಾಗೆ ಶಿಕ್ಷಕರ ದಿನಾಚರಣೆ ಮಾಡ್ತಾರಂತೆ ಇಲ್ವಾ? ಭಾಷಣ ಕೇಳಿದಾರೆ ಅಲ್ಲ, ನೀನು ಆಡ್ಗೀಡ್ ಕಟ್ತೀಯಲ್ಲ ಶಿಕ್ಷಕರ ಮೇಲೆ ಒಂದು ಆಡ್ ಕಟ್ ಆಡವತ್ತು ಚೆಂದಾಗಿರ್ತೈತಿ. ಆಡ್ತೀನಿ ಬಿಡಯ್ಯ, ನೀ ಹೇಳ್ದು ಹೇಳಿದಾಯಲ್ಲ ಈಗ್ಲೇ ನಾನು ವಶಿ ಜಗಲಿ ಮೇಲೆ ಕುಂತ್ಕೊಂಡು ಯೋಚನೆ ಮಾಡ್ತೀನಿ ಏನೇನು ಪದ ಇಲ್ಲ ಕವ ಇಲ್ಲ ದಾಸರ ಪದ ಆಯ್ತಂತಲ್ಲ ಅಣ್ಣ ಚೆಂದಾಗಿರೋದು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅದ್ನೇ ಆಡು ಚೆಂದಾಗಿರ್ತೈತಿ. ಹಳೇದು ಕಯ್ಯ ನಾನೇ ಒಂದು ಬರೀಗೆಲ್ಲ ಹೊಸದ್ ಬೇಕು ಕಣ್ಣಣ್ಣ. ಅಲ್ಲ ಕವ ಜನ ಚೇಂಜ್ ಕೇಳ್ತಾರ ಅಲ್ವಾ. ಈಗ ನಾನು ಅಲ್ಲೇನೋ ಆಡಕ್ಕೆ ಅಂತ ಹೋಗಿದ್ನಲ್ಲ, ಅದಾಡು ಇದಾಡು ಅಂತ ಹೇಳ್ತಿದ್ರು. ಅದ್ಯಾವ್ದಪ್ಪ ಏನೇನೋ ಬರ್ತದಕ್ಕಪ್ಪ ಹುಡುಗಿ ಮೇಲೆ ಅದಾಡು ಅಂತ. ನನಗದು ಗೊತ್ತಿಲ್ಲ ಕಯ್ಯ ಅಂದ್ರೆ ನೀ ಯಾವ ಸೀಮೆಯ ಜನಪದ ಗೀತೆ ಆಡೋದು ಅಂತ ನನ್ನೇ ಕೇಳ್ತಾರೆ. ನಾನು ಆಡೋದು ನಮ್ಮ ಹಳ್ಳಿ ಜನ ಆಡೋದು. ಸಿಟಿಯವ್ರು ಏನೇನೋ ಕಟ್ಬಿಟ್ಟು ಆಡಿದ್ರೆ ಜನಪದ ಗೀತೆ ಅದಾವ ಹೊಸ ತರ ಆಡ್ಬೇಕಂತ. ಹ್ಞೂ, ಅದಕ್ಕೆ ನೀನು ಹೇಳ್ತಿದ್ದಂಗೆ ಗುರು ಅಂತಿದ್ದಂಗೆ ನೆಪ್ಪ ಆಯ್ತು ನೋಡು ಜಯಣ್ಣ. ಈ ನಮ್ಮ ರಾಷ್ಟ್ರಪತಿಗಳಾಗಿದ್ರಲ್ಲಪ್ಪ ರಾಧಾಕೃಷ್ಣನ್, ಅವರು ಮೈಸೂರಿನಾಗೆ ಮಹಾರಾಜರ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ರಂತೆ ಕಯ್ಯ. ಅವ್ರಿಗೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತಲ್ಲ, ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆ ಅದಲ್ಲ ಎಲ್ಲಿಂದ ಅದು ಬೆಟ್ಟ ತುದಿಯಿಂದ ಶುರು ಆಯ್ತ ಕಯ್ಯ, ಅದು ರೈಲ್ವೆ ಸ್ಟೇಷನ್ ಗಂಟಲು ಬರ್ತದೆ. ಮಹಾರಾಜ ಕಾಲೇಜಿಂದ ಈ ಟಾಂಗ ಜಟ್ಕ ಗಾಡಿ ಮೇಲೆ ಅವ್ರನ್ನ ಕೂರಿಸ್ಬಿಟ್ಟು ಕರ್ಕೊಂಡು ಹೋಗೋದು ಅಂತ ಏನಾಯ್ತಂತೆ. ಇಲ್ಲ ಇಲ್ಲ ಕುದುರೆನ ಕಟ್ಟಬೇಡಿ, ನಾವು ಅವರಿಂದ ಪಾಠ ಕಲ್ತೀವಿ ಅಂದ್ಬಿಟ್ಟು ಅವರ ಸ್ಟೂಡೆಂಟ್ಸ್ಗಳು ಆ ಕುದುರೆ ಬದಲಿಗೆ ಇವರು ಹೇಳಕೊಂಡು ಹೋದ್ರಂತೆ ಆ ಗಾಡಿಯ ಟಾಂಗ್. ನೋಡಪ್ಪ ಗುರು ಅಂತಂದ್ರೆ ಹಂಗೆ ಇರ್ಬೇಕಯ್ಯ. ಹಿಂದೆ ಗುರುಗಳು ಹಂಗೆ ಇದ್ರು, ಶಿಷ್ಯ ಅಂದ್ರು ಹಂಗೆ ಇದ್ರು. ಅಲ್ಲ ಕಯ್ಯ ಯಾವತ್ತಿದ್ರು ಗುರು ಗುರುನೇ ಶಿಷ್ಯ ಶಿಷ್ಯನೇ, ಆದ್ರೆ ಓದ್ಕೋಬೇಕಯ್ಯ ಗುರುಗಳು. ಅದೇನೋ ಮಾತು ಹೇಳೋರಲ್ಲಣ್ಣ, ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು, ಆದ್ರೆ ಇವಾಗ ಆತರ ಇಲ್ಲ ಅಂತ ಹೇಳ್ತಾರೆ. ಏನು ಇಲ್ಲ ಅಂತ ಅಂದ್ರೆ ಮುಂದೆ ಗುರಿನೂ ಇಲ್ಲ ಹಿಂದೆ ಗುರುನೂ ಇಲ್ಲ, ಜೀರೋ. ಗುರುಗಳು ಶಿಷ್ಯಂದ್ರನ್ನ ಮುಂಚೆ ತಯಾರು ಮಾಡೋರು ಇಲ್ವಪ್ಪ. ಗುರುಗಳು ಏನ್ ಹೇಳೋರು, ನನ್ನನ್ನ ಮೀರಿಸ್ಬೇಕು ನೀನು ಅಂತ ಹೇಳೋರು. ಹಂಗಾಗಿ ಗುರುಗಳನ್ನ ಮೀರಿಸ್ದಂತ ಶಿಷ್ಯಂದ್ರು ಬತಾಯಿದ್ರು ಇಲ್ವಪ್ಪ. ಗುರು ಪರಂಪರೆ ಅಂದ್ರೆ ಹಂಗೆ, ಒಬ್ಬನಿಗಿಂತ ಒಬ್ಬ ಒಬ್ಬನಿಗಿಂತ ಒಬ್ಬ. ಗುರುಗಳಿಗೆ ಸಂತೋಷ ಆಗೋದು ಶಿಷ್ಯಂದ್ರು ಬೆಳೆದ್ರೆ. ಈಗ ಅಂತ ವಾತಾವರಣ ಇಲ್ಲ, ಗೊತ್ತಿರೋದ್ನ ಹೇಳ್ಕೊಡೋದು ಇಲ್ಲ, ಕಲ್ತ್ಕೊಳ್ಳೋ ಆಸಕ್ತಿ ಮೊದ್ಲೇ ಇಲ್ಲ. ಈಗ ಗುರು ಶಿಷ್ಯ ಅಂದ್ರೆ ಮಖಮಖ ನೋಡ್ತವೆ. ಈಗೇನು ಎಲ್ಲ ಬರೀ ಕೈಯಾಗ ನೀನ್ ಹಿಡ್ಕೊಂಡು ನೋಡ್ತೀಯಲ್ಲ ಯಾವಾಗ್ಲೂ ಏನ ಮೊಬೈಲ್, ಅದೇ ಗುರು. ಈಗ ಬರೋದೇ ಪಾಠ, ಏನ್ ಬರ್ತದೆ ಅದೇ ಪಾಠ. ಅದನ್ನ ಕೇಳ್ಕೊಂಡೆ ನಿನ್ಗೆ ಹೇಳಿರೋದಂಗೆ ಅಲ್ಲೇ ಬರ್ತದ ಹೊಸ ಹೊಸ ಹಾಡುಗಳು ನಿನಗೂ ಅಂತದೇ ಹಾಡು ಅಂತ ಕೇಳು. ಗುರು ಅಂತಂದ್ರೆ ಹೆಂಗಿದ್ರು ಈಗ ಹೆಂಗ ಆಗ್ಬಿಟ್ಟವ್ರೆ, ಶಿಷ್ಯರು ಅಂದ್ರೆ ಹೆಂಗಿದ್ರು ಈಗ ಹೆಂಗ ಹಾಕ್ಬಿಟ್ಟವ್ರೆ ಅನ್ನೋದಕ್ಕೆ ನಮ್ ಬಾಮ ಇದನ್ ಮೊಮ್ಮಗಳ ತಂಗಿ ಮಗ ಅಲ್ಲಿ ಓದ್ತಾವನೆ, ಯಾವ್ದೊಂದು ಪ್ಯಾಟರ್ನ್ ಆಗ ಸ್ಕೂಲ್ನಾಗೆ. ಅವನಿಗೆ ಏನೋ ತಪ್ಪು ಮಾಡ್ಬಿಟ್ಟ ಅಂತ ಅವ್ನು ಓದ್ತಿರೋದ್ 5ನೇ ಕ್ಲಾಸು ಕಯ್ಯ. ತಪ್ಪು ಮಾಡ್ದ ಅನ್ಬಿಟ್ಟು ಮೇಷ್ಟ್ರು ಒಂದ್ ಏಟ ಹೊಡೆದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡದ. ಮೇಷ್ಟ್ರು ಯಾಕ ಯಾವ ಹೊಡೆತಿದ್ರು ಏನೋ ಹುಚ್ಚ ಕಲ್ಸಕ್ತಾನೆ. ಹಾ ಅಲ್ವವ್ವ, ಈಗ ನಮಗೆಲ್ಲ ಗಿಣ್ಣು ಕೊಡಿತಿದ್ರು ರೂಲ್ ದೊಣ್ಣೆ ತಕ್ಕಂದು ನೋಡು ಜಯಣ್ಣನ ಗಿಣ್ಣಲ್ಲಿ ಹಂಗೆ ಗುರ್ತದೆ, ಅದಕ್ಕೆ ಸ್ವಲ್ಪ ಅವನಿಗೆ ಬುದ್ಧಿ. ಜಯಣ್ಣನ ಗಿಣ್ಣಲ್ಲಿ ಗುರ್ತಿರೋದು ಹೊಲದಲ್ಲಿ ಗೇಮ ಮಾಡ್ತಾ ಇರೋದಕ್ಕೆ. ಏ ಇಲ್ಲ ಬಿಡು, ನೀನು ಗೊತ್ತಿಲ್ಲ ಬಿಡು, ನೀನು ಬೇರೆ ಸೆಕ್ಷನ್. ಅದು ಕಾಮಾಲೆ ಕಣ್ಣಿಗೆ ನೋಡಿದ್ದೆಲ್ಲ ಅಳದಿರಲ್ಲ, ಇವನ್ ಕೈ ನೋಡಿದಾಗೆಲ್ಲ ಮೇಷ್ಟ್ರು ಹೊಡೆದಿರೋದೇ ಗೆಪ್ತಿ ಬರ್ತದೆ. ಅದಕ್ಕೆ ಯಾರ ಕೈ ನೋಡಿದ್ರು ಮೇಷ್ಟ್ರ ಕೈಲಿ ಹೊಡೆಸ್ಕೊಂಡವ್ರೆ ಕೈಯೇ ನೋಡ್ತಾ ಇರ್ತಾರೆ. ಇಲ್ಲ ನಾನು ಗಿಣ್ಣಿ ಹಾಕ ಇದಾಗ್ಬಿಟ್ಟದೆ ಅಂದ್ರೆ ರಪ್ಪು ಬಾಕ್ಸಿಂಗ್ ಸೇರ್ಕೊಂಡಿದ್ದೆ ಕಯ್ಯ ಬಾಕ್ಸಿಂಗ್. ಅದಕ್ಕೆ ಅದು ರಪ್ಪು ಆಯ್ತಾ. ನಿಂದು ಬರೀ ಕೈಗೆ ಮಾತ್ರ ಹೊಡೆದಾರೇನಪ್ಪ ಬಾಕ್ಸಿಂಗ್ ಅಲ್ಲಿ ಮಕ ಎಲ್ಲಾರು ಹೊಡಿತಾರೆ, ನಾನು ಹೊಡೆದಿಲ್ವಾ? ಹೌದಾ, ನಮ್ಮ ಮಕ ತಪ್ಪಿಸ್ಕೊಂಡಿ ಮಕ ಕೊಡಿ, ಅದಕ್ಕೆ ಗುರುತುಗಳಿಲ್ಲ. ಇರ್ಲಿ ಬಿಡು, ಈಗ ಬಾಕ್ಸಿಂಗು ಮೊಬೈಲ್ ಒಂದಾಗ ಗೆಪ್ತಿ ಬತ್ತು. ಈಗ ಬಾಕ್ಸಿಂಗ್ ಮಾಡೋರು ಒಂದ್ ಕೈಯ ಮಕದ ಮೇಲೆ ಇಟ್ಕೊಂಡಿರ್ತಾರೆ, ಯಾಕೆ ಹೇಳು, ಮಕದ ಮ್ಯಾಕ್ ಏಟ್ ಬಿಡಬಾರ್ದು, ಬಹಳ ಪ್ರಧಾನವಾಗಿ ಕಣ್ಣಿಗೆ ಏಟ್ ಹಾಕ್ಬಾರ್ದು ಅಂತ. ಕಣ್ಣು ಕಣ್ಣು ರಕ್ಷಣೆ ಮಾಡ್ಕೋಬೇಕು ಇಲ್ವಾ. ಹಂಗೆಯ ಈಗ ಮೊಬೈಲ ನೋಡಿ ನೋಡಿ ನೋಡಿ ಐಕುಳುಗಳ ಕಣ್ಣು ಒಂಟಾಗದೆ, ಯಾತ್ಕೂ ಬೇಡ ಅನ್ನಂಗ ಆಗ್ಬಿಟ್ಟದೆ, ಮಂಜು ಅಂತವೆ. ಹಾ ಅಲ್ಲ ಕಣ್ಣ, ಹಿಂದಿನ ಕಾಲದಾಗೆ ಅಜ್ಜಿರು ಕನ್ನಡಕ ಹಾಕೊಳ್ಳೋರು ಇಲ್ವಾ, ಅದು ಏನು ಕಿವಿಗೆ ಸೆಕ್ಕಿಸ್ಕೊಳ್ಳೋದ್ ಬೇರೆ ಸರಿ ಇರ್ತಿತ್ತಿಲ್ಲ, ಒಂದ್ ದಾರವ ಕಟ್ಕೊಂಡ್ಬಿಟ್ಟು ಕಿವಿಗೂ ಸೇರ್ಸ್ ಕಟ್ಕೊಂಡು ಹೊಗೆ ಸೊಪ್ಪ ಹಾಕಂಗ್ ಕುಂತ್ಕೊಳ್ಳೋರು. ಜಯಣ್ಣ ಅದು ಕೆಳಕ್ಕೆ ಬಿದ್ದೋಗಿರೋದು, ನೋಡ್ಬೇಕಾದಾಗ ಅದ ಕಣ್ಗಾಕೊಂಡು ನೋಡೋದು ಯಾರು ಜಯಣ್ಣೆ ಅಂತ. ಹಂಗೆ ಈಗ ಅಣ್ಣ ಮೊನ್ನೆ ಹೋಗಿದ್ದೆ ನೆಂಟ್ರ ಮನೆಗೆ, ಅದು ಒಂದೇ ಕಲಾಸ್ಗಿಂತ ಕೆಳಗಿರ್ತದಲ್ಲ ಏನವ ಅದು ಇಷ್ಟೊಪ್ಪ ಕನ್ನಡಕ ಅಣ್ಣ. ನಮ್ ಅಜ್ಜಿ ನೋಡ್ದಂಗ ಆಗ್ಬಿಡ್ತು ನನ್ಗ, ಅಯ್ಯೋ ಇದೇನಾ ಈ ವಯಸ್ಸಿಗೆ ಹಿಂಗ ಆಗ್ಬಿಡೋದೆ ಅಂತಂದ್ರೆ, ಅದೇನೋ ಏನೋ ಎಂಥದ್ದು ಪೋಷಕಾಂಶ ಇದಂತೆ ಕಣ್ಣಣ್ಣ, ಅದಕ್ಕ ಸರಿಯಾಗಿ ಕಣ್ಣ ಕಾಣಲ್ದು ಅಂತ ಹೇಳಿ ಕೊಟ್ಟವ್ರೆ ಅಂತ. ಅದು ಪೋಷಕಾಂಶವೋ ಏನೋ ಕಯ್ಯ ಅಲ್ಲ, ಇದು ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಅಷ್ಟೇ. ಅಲ್ಲ ಕಣ್ಣಣ್ಣ, ಅದು ಕಣ್ಣು ಚೆನ್ನಾಗಿರ್ಬೇಕು ಅಂದ್ರೆ ಏನೋ ವಿಟಮಿನ್ ಎ ತಗೋಬೇಕಂತೆ ಚೆನ್ನಾಗಿ. ಅಯ್ಯೋ ನಮ್ಗೆ ಯಾವ ಏಜ್ ಏಯಿಂದ ಅದು ಯಾವ ಝೆಡ್ ವರ್ಗ ಅದೇನು ಕೊಟ್ರೆ ಏನೋ ಗೊತ್ತಿಲ್ಲ ಅಕ್ಕವ. ಅಲ್ಲ ಈ ಸ್ಕೂಲ್ನಾಗೆ ಇದನ್ನ ಕೊಡ್ತಾರಂತ ಮಾತ್ರ ಮಕ್ಳಿಗೆ, ನನಗೆ ನೋಡಿ ಕಳ್ಳೆಲ್ಲ ಕಿವುಚ್ದಂಗೆ ಆಗ್ಬಿಡ್ತು. ಅಲ್ಲ ಈ ಮಗಿಗೆ ಹಿಂಗೆ ಆಗ್ಬಿಟ್ಟದಲ್ಲ, ಈ ಮಗ ದೊಡ್ಡದಾದ್ಮೇಲೆ ಹೆಂಗಾಗ್ಬೋದು ಅಂತ ಕಷ್ಟ. ಏನೋ ಇದೆಲ್ಲ ಬಂದದಂತ ಈಗ ಪರೀಕ್ಷೆ ಎಲ್ಲ ಮಾಡಿ ಹೊಸ ಹೊಸ ಚಿಕಿತ್ಸೆ ಎಲ್ಲ ಬಂದದಂತೆ. ಕಣ್ಣ ದಾನವ ಮಾಡ್ತಾರಂತೆ, ಹಿಂದೆಲ್ಲ ಒಳಗಡೆ ಏನೋ ಪೊರೆ ಅಂತ ಏನೋ ಬರ್ತಿತ್ತಲ್ಲ ಇಲ್ವಾ, ಅದನ್ನ ತೆಗೆದು ಹೊಸದು ಕಣ್ಣೆ ಮಡಕ್ಬಿಡ್ತಾರಂತ ಒಳಗ. ಅಣ್ಣವ್ರೆಲ್ಲ ಕಣ್ದಾನ ಮಾಡ್ಲಿಲ್ವಲ್ಲಪ್ಪ, ಮಾಡಿದ್ರಲ್ಲಪ್ಪ ಅಣ್ಣವ್ರು ಕಣ್ದಾನ. ನೀನು ಮಾಡು ಯಾರು ಬೇಡ ಅಂದರು. ಅಲ್ಲ ನಾವು ಕಳೆದಕ್ಕಿಂತ ಅದನ್ನ ಬರ್ಸ್ಬಿಟ್ಟು ಬಂದ್ವಲ್ಲ, ಅದೇ ಮರ್ತ್ಬಿಟ್ರೆ ಕಣ್ ಕೊಡ್ಬೇಕು ನೀನು ಏನಾರ ಆದ್ರೆ ಮರ್ತಿರ್ಬಿಟ್ಟೆ. ನಾನು ಕಾಲ್ಡ ಜೇಬ್ನಾಗೆ ಮಡಿಕ ಓಡಾಡ್ತೀನಿ, ಏನಾರು ಆಗ್ಬಿಟ್ರೆ ಗೊತ್ತಿರ್ಲಿ ಅಂತ ಮನೆಯವ್ರಿಗೆಲ್ಲ ಯೋಳಿವ್ನಿ. ಆಮೇಲೆ ಕಾಣುವಂಗೆ ಮಡಗಿದೀನಿ, ಕಾಣಂಗಿರ್ಲಿ. ನಾನೇನ್ ಮಾಡೀನಿ ಗೊತ್ತಾ, ಅದಕ್ಕೆ ಒಂದು ಸಣ್ಣ ಕಟ್ ಹಾಕ್ಸ್ಬಿಟ್ಟು ಗ್ವಾಡಗ್ನ ತಕ್ಕೋ. ಸರಿ ಸರಿ, ಮನೆಗೆ ಬಂದವರೆಲ್ಲ ನೋಡ್ತಾರೆ, ನೋಡ್ಬೇಕು ಸಭಾಸನ್ ಬೇಕು, ಅವರು ಅದನ್ನ ಮಾಡ್ಬೇಕವ್ವ ಅದಕ್ಕೆ. ಆಮೇಲೆ ಮನೆಯವ್ರಿಗೆಲ್ಲ ಗೊತ್ತಿರಬೇಕು, ಈ ಹುಡುಕ್ತಾ ನಿಂತ್ಕೊಳ್ಳೋದಲ್ಲ, ನನಗೇನ್ರಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮಅಪ್ಪ ಹಿಂಗ್ ಬರೆದ ಎಲ್ಲೋಯ್ತು ಅಂತ. ಆ ಪೆಟಾರಿ ಗಿಟಾರಿ ಹುಡ್ಕೋದಲ್ಲ, ಅಲ್ಲಿ ನೇತ್ ಹಾಕಿರ್ತೀನಿ ತಕೊಂಡೋಗಿ ಟಕ್ನ ಅದ್ಯಾವ ಡಾಕ್ಟರ್ ಕೊಟ್ಬಿಡ್ಬೇಕು. ಸರಿ ಸರಿ ಆಯ್ತು ಬಿಡಪ್ಪ. ಈಗ ಕಮಲಕ್ಕ ಆಯ್ತವ್ವ, ಗಣಪತಿ ಎಲ್ಲ ಬಿಟ್ಟೆ, ಏನಾರು ಉಳಿಗಿಳ್ಕೊಂಡಿದ್ರೆ ಚಕ್ರಿ ಕರ್ಗಡ್ಬು. ಉಳಿದಿರೋದೇನ್ ಬೇಕಾದಂಗ ಅದೇ ಕಣ್ಣ, ಯಾರಿಗೂ ಕೊಟ್ಟಿಲ್ಲ. ಏನೇನ್ ಸ್ವಲ್ಪ ಮಾಡಾರೆ, ಹೆಚ್ಚುಗಟ್ಲೇ ಮಾಡ್ತೀನಿ ನಾನು, ನೀ ಕೆಟ್ಟೋದ್ನೆ ಜನಕ್ಕೆಲ್ಲ ಮಾಡಿ ಬಾಗ್ಲಾಕೊಂಡು ಮನೆಯೊಳಗೆ ಇಷ್ಟೆಷ್ಟು ಮಾಡ್ಕೊಂಡು ತಿನ್ನಕ್ಕೆ ಬಿಡವ. ನಿನ್ ದೊಡ್ಡ ಕೈ ಆಯ್ತು ಬಿಡವ, ಉಳಿಸಿರೋದ್ರಿಂದ ಎತ್ಕೊಂಡ್ ಜಯಣ್ಣನ್ ಮುಂದ್ ಮುಡುಗು. ನಿಂಗ್ ಬೇಡ್ವೆ ಇಲ್ಲ, ಫಸ್ಟ್ ಅವ್ನ್ ಮುಂದ್ ಮುಡುಗು, ಯಾಕಂದ್ರೆ ಗಣಪತಿ ಮುಂದ್ ಮಡಗಿದ್ಯಲ್ಲ, ಈ ಜಯಣ್ಣನ್ ಮುಂದ್ ತಂದ್ ಮಡುಗು ನಡಿಯವ್ವ. ಇಬ್ರಿಗೂ ತತ್ತಿನ್ ಕುಂತೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.

ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 1ನೇ ತಾರೀಕು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ರೈತ ಶಾಲೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಆಲಕೆರೆ ಗ್ರಾಮದ ಸತ್ಯಮೂರ್ತಿ ಹಾಗೂ ಎಎಸ್ ಚಂದ್ರಶೇಖರ್. ಪ್ರಕೃತಿಯನ್ನು ನಂಬಿಕೊಂಡು ಬದುಕ್ತಿದ್ದಂತಹ ರೈತ ತುಂಬ ಶ್ರೀಮಂತನಾಗಿದ್ದ. ಅವನು ಯಾರನ್ನೂ ಬೇಡ್ತಿರಲಿಲ್ಲ, ಪ್ರಕೃತಿನ ಮಾತ್ರ ಬೇಡ್ತಿದ್ದ. ಪ್ರತಿಯೊಂದೂ ಅವನ ಹತ್ರನೇ ಇತ್ತು. ಉಳುಮೆನ ಅವನೇ ಮಾಡ್ಕೋತಿದ್ದ, ಬಿತ್ತನೆ ಬೀಜನೂ ಅವನ ಹತ್ರನೇ ಇರ್ತಿತ್ತು, ಕೊಟ್ಕೊಳ್ಳಿ ಗೊಬ್ಬರನೂ ಅವಂಥವೇ ಇರ್ತಿತ್ತು, ಅದಕ್ಕೇನಾರು ಕಾಯಿಲೆ ಇತ್ತು ಅದು ಅವರೇ ಮಾಡ್ಕೋತಿದ್ರು. ಮುಯ್ಯಾಳುಗಳು ಇರ್ತಿದ್ರು, ಮನೆಗಳಲ್ಲೂ ಕೆಲಸ ಮಾಡ್ತಿದ್ರು. ನಿನ್ನ ಕೆಲಸಕ್ಕೆ ನಾನು ಬರ್ತೀನಿ, ನನ್ನ ಕೆಲಸಕ್ಕೆ ನೀನು ಬಾ ಅನ್ನೋ ಒಂದು ಮನೋಭಾವನೆ ಇತ್ತು ಅವರಲ್ಲಿ. ಒಂದು ಒಳ್ಳೆ ಪ್ರೀತಿ ವಾತ್ಸಲ್ಯ ಎಲ್ಲ ತುಂಬಿದಂಥ ಒಂದು ಸುಂದರವಾದ ಊರಿತ್ತು. 2ನೇ ತಾರೀಕು ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ತಿಲಾಪಿಯ ಮೀನುಮರಿ ಉತ್ಪಾದನೆ ಹಾಗೂ ಪಾಲನೆಯನ್ನು ಕುರಿತು ಹುಣಸೂರು ತಾಲೂಕು ಕರಿಮುದ್ದನಹಳ್ಳಿಯ ತಿಲಾಪಿಯ ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಎಲ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ನಮ್ಮಲ್ಲಿ ಆಲ್ರೆಡಿ ಇರುವಂಥ ಸಿಸ್ಟಮ್ಗಳು, ಮಣ್ಣಿನ ಕೊಳಗಳಾಗಿರ್ಬೋದು ಅಥವಾ ಆಲ್ರೆಡಿ ಮೀನು ಕೃಷಿ ಕೊಳಗಳನ್ನ ತಗೊಂಡಿರ್ತಾರೆ, ಆ ಕೊಳಗಳನ್ನು ಸಹಿತ ನಾವು ತಿಲಾಪಿಯಾಗಿ ನಾವು ಬಳಸ್ಕೊಳ್ಬೋದು. ಅಥವಾ ಸಣ್ಣ ಸಣ್ಣ ಈಗ ಕೃಷಿ ಹೊಂಡಗಳಿರುತ್ತೆ, ಅದು ಸಣ್ಣ ಜಾಗ ಇರುತ್ತೆ. ನಾವು ಕಾಪ್ಸುಲ ಆದರೆ ತುಂಬ ಕಡಿಮೆ ನಂಬರ್ಸ್ ಬಿಟ್ಟು ತುಂಬ ದಿನಗಳನ್ನು ನೋಡ್ಕೊಳ್ಬೇಕು ಅಂತಿರುತ್ತೆ. ಇದಾದರೆ ಅದಕ್ಕಿಂತ 4-5 ಪಟ್ಟು ಮೀನುಗಳನ್ನ ಸ್ಟಾಕ್ ಮಾಡ್ಕೊಳ್ತೀವಿ. ಹಾಗಾಗಿ ಅಂಥ ಕೃಷಿ ಹೊಂಡಗಳು ಇದಕ್ಕೆ ಸೂಕ್ತವಾಗಿರುತ್ತೆ. ಬಟ್ ಏನಂದರೆ ಈ ತಿಲಾಪಿಯಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದು ಒಂದು ಗೈಡ್ಲೈನ್ಸ್ ಇದೆ. ಏನಂದರೆ ಇದು ಏನೇ ಆಗಲಿ ಇದು ಎಕ್ಸೋಟಿಕ್ ವೆರೈಟಿ, ಅಂದರೆ ಹೊರಡಿಂದ ಬಂದಿರುವಂಥ ತಳಿ. ಹಾಗಾಗಿ ಇದನ್ನು ಡೈರೆಕ್ಟಾಗಿ ಪರ್ಮಿಷನ್ ಇರೋದಿಲ್ಲ. 3ನೇ ತಾರೀಕು ಬುಧವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಕೆಆರ್ ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಬಸವನಹಳ್ಳಿಯ ಬಿ ಬಸವರಾಜು ಅವರೊಂದಿಗೆ ಮಾತುಕತೆ. ತುಪ್ಪುರು ತಳಿಯನ್ನು ಸಹ ಒಂದು ಗೊನೆಯಲ್ಲಿ 30-40 ಕಾಯಿ ಬಿಡ್ತದೆ. ಸೈಜ್ ಕಾಯಿ ಕಮ್ಮಿ, ಸಣ್ಣ ಸೈಜು, ಒಳಗೆ ಸಿಪ್ಪೆ ಸುಲಭ, ಕೊಪ್ಪರಿ ಮಂದ ಬರ್ತದೆ. ನಮ್ಮ ಅರ್ಸೆಕ್ರೆ ತಳಿ ಅಂದರೆ ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ, ಅದೊಂದು ತಳಿ. ಕಾಯಿ ಸ್ವಲ್ಪ ದಪ್ಪ ಇರ್ತವೆ, 20-25 ಕಾಯಿ ಕಟ್ತವೆ. ನಮ್ಮ ಲೋಕಲ್ ತಳಿ ಏನಿಲ್ಲ, ಎಷ್ಟು ಕಾತಿರ್ತವೆ ತಳ್ಳು ಎರಡರ ಇಷ್ಟು ಕಾತ್ರ ಮದ 10-15 ಅದನ್ನು ಹೆಚ್ಕೊಂಡು ನಿರ್ಸ ಆರಿಸಿಕ್ಕಿರ ತಳಿ. ಎಲ್ಲಿಂದ ತಗೊಂಬಂದ್ರಿ? ನಮ್ಮ ಇಲ್ಲಿ ನಮ್ಮ ಬಸವರಾಜಪ್ಪ ಅಂತ ಇದ್ರು, ಆರಿಸಿಕ್ಕಿರಿ ತಿಪ್ಪುರಿಂದ ತಂದು ಭಾಳ ಹೆಸರುವಾಸಿಗೆ ತೋಟ ಬೆಳೆದ್ರಲ್ಲ ಅವರು. 4ರಂದು ಗುರುವಾರ ಮಂಡ್ಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಜಿಟಿ ಸೌಮ್ಯಶ್ರೀ ಹಾಗೂ ಮಂಡ್ಯ ತಾಲೂಕು ದುದ್ದ ಹೋಬಳಿ ಹುಳ್ಳೇನಹಳ್ಳಿಯ ಸಿಆರ್ ಅರ್ಪಿತಾ. ನಮಗೇನಂದ್ರೆ ಈ ಜನಗಳನ್ನ ನಾವು ಬರೀ ಪಾಠಗಳ ಮೂಲಕ ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸಿ ಪಾಠ ಮಾಡ್ತಾ ಇದ್ರೆ ಅದಕ್ಕಿಂತ ಇನ್ಫ್ಲುಯೆನ್ಸ್ ಆಗೋದು ಯಾರೋ ಮಾಡ್ತಿರೋದನ್ನ ಅವರು ನೋಡಿದಾಗ, ಹೌದು ಇಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ, ಅದು ನಾನು ಯಾಕೆ ಬದಲಾಗಬಾರ್ದು ಅನ್ನೋ ಮನಸ್ಥಿತಿ ಬರೋಂಥದ್ದು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಇಲಾಖೆಯಿಂದ ನಮ್ಮ ಏನು ತರಬೇತಿ ಕೇಂದ್ರಗಳಲ್ಲಿ ಅಧ್ಯಯನ ಪ್ರವಾಸಗಳನ್ನು ಕೂಡ ನಾವು, ಏನು ಪ್ರಗತಿಪರ ರೈತರಿದ್ದಾರೆ ಅಂತ ಅವ್ರಿಗೆ, ಈಗ ನಮ್ಮ ಜಿಲ್ಲಾ ಎರಡು ಥರ ಇರ್ತವೆ, ವಿತಿನ್ ಜಿಲ್ಲೆ ಒಳಗಡೆ ಪ್ರವಾಸ ಕರ್ಕೊಂಡು ಹೋಗೋದೊಂದು, ಇನ್ನೊಂದು ಜಿಲ್ಲೆಯಿಂದ ಹೊರಗಡೆ ಪ್ರವಾಸವನ್ನು ಕರ್ಕೊಂಡು ಹೋಗೋಂಥದ್ದು. ಸೆಪ್ಟೆಂಬರ್ 5 ಶುಕ್ರವಾರ ಅರಿಶಿಣ ಬೆಳೆಯ ಕೀಟ ರೋಗ ನಿರ್ವಹಣೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಪಂಪನಗೌಡ ಮತ್ತು ಚಾಮರಾಜನಗರ ತಾಲೂಕು ಹಂದಿಗೌಡನಹಳ್ಳಿಯ ಬಿಕೆ ರವಿಕುಮಾರ್. ನಾವು ಗಮನಿಸಬೇಕಾದ ಅಂಶ ಅಂತಂದ್ರೆ ಇಲ್ಲಿ ಸರ್ ನಮ್ಮಲ್ಲಿ ಅಂದ್ರೆ ಈ ಭಾಗದ ನಗರ ಸುತ್ತಮುತ್ತ ಭಾಗದಲ್ಲಿ ಏನಂತಂದ್ರೆ ಈ ಸೇಲಂ ತಳಿ ಸ್ವಲ್ಪ ವರ್ಷ ನಾವು ಬೆಳೆಯೋದ್ರಿಂದ ಇಳುವರಿ ಹಂತ ಕಡಿಮೆ ಆಗ್ತಾ ಹೊರಟುಬಿಟ್ಟಿದೆ. ಅದು ನೀವು ಫ್ರೆಶ್ ರೋಯಿಜಮ್ ಅಂತ ನಾವು ತೊಗೊಂಡ್ರೆ ಒಂದು 20-25 ಟನ್ ಬೆಳೆಯೋಕ್ಕೆ ಭಾಳ ಕಷ್ಟ ಆಗ್ತದೆ ಈ ಸತಿ. ಅದಕ್ಕೆ ಸ್ವಲ್ಪ ಅದನ್ನ ಸುಧಾರಿಸಿದ ತಳಿಯಾಗಿ ಏನು ಮಾಡಿದ್ವಿ ಅಂದರೆ, ನಾವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಒಂದು 5-6 ಸತತವಾಗಿ ಪ್ರಯತ್ನ ಮಾಡಿ ಹೊಸ ಒಂದು 13-14 ತಳಿಗಳನ್ನ ಪ್ರಯತ್ನ ಮಾಡಿ ಸಂಶೋಧನೆಗೊಳಿಸಿ ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಈ ಬಾಕ್ ಅಂದರೆ ಪ್ರತಿಭಾ ಅಂತಕ್ಕಂಥದ್ದು, IAS IASR ಪ್ರತಿಭಾ ಅಂತ. 6ನೇ ತಾರೀಕು ಶನಿವಾರ ಜೇನು ಸಾಕಾಣಿಕೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಮಂಡ್ಯ ತಾಲೂಕು ಮಾರುಗೌಡನಹಳ್ಳಿಯ ಕೃಷಿಕ ದಂಪತಿ MC ಕಾಂತರಾಜು ಮತ್ತು HB ಸುಧಾ. ಆಮೇಲೆ ಆಮೇಲೆ ಚುಚ್ಚಿಸ್ಕೊಂಡು ಒಂದು ಸ್ವಲ್ಪ ಧೈರ್ಯ ಬತ್ತು, ಎಷ್ಟು ಕಚ್ಚಿದ್ರು ನನಗೇನು ಆಗಲ್ಲ ಅನ್ನೋದು ಒಂದು ಧೈರ್ಯನೂ ಬತ್ತು. ಆಮೇಲೆ ಅದಕ್ಕಿಂತ ಆ ಚುಚ್ಚೋದ್ರಲ್ಲಿ ನೋವಿರ್ಬೋದು, ಅದು ಒಂಥರ ನಮಗೆ ಸುಖನೇ. ಆ ಸುಖದಲ್ಲಿ ಆರೋಗ್ಯ ನನಗೆ ಚೇಂಜ್ ಆಯ್ತಾ ಬಂತು. ಅಂದ್ರೆ ಜೇನುಳದ ಆರೋಗ್ಯನೇ ಚೇಂಜ್ ಆಗೋಯ್ತು. ಏನಾಯ್ತು ಚೇಂಜ್ ಆಯ್ತು ಅಂದ್ರೆ? ಎಲ್ಲ ಸರ್ ಮೂಗ್ ಕಟ್ಕೊಳ್ಳೋದು ನಿಂತೋಯ್ತು, ತಲೆ ಸಿಡಿಯೋದು ನಿಂತೋಯ್ತು, ಜ್ವರ ಬರೋದು ನಿಂತೋಯ್ತು, ನನಗೆ ಮೈ ಕೈ ನೋವೆಲ್ಲ ಕಡಿಮೆ ಆಯ್ತು. ಆಮೇಲೆ ವಾಯು ಥರ ಹಿಡ್ಕೊತಂದ್ರೆ ವಾಯನು ಅಲ್ಲ, ಅದೇನೋ ನಾವು ಸೋಂಬೇರಿತನಕ್ಕೆ ಬತ್ತಿತ್ತೋ ಏನೋ ಗೊತ್ತಿಲ್ಲ. ಅದು ಶುರು ಮಾಡಿದ್ಮೇಲೆ ಅದೆಲ್ಲ ಅದು ಹೊಂಟಾಯ್ತು. ಸೆಪ್ಟೆಂಬರ್ 7 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈ ಕಿತ ಅದೇನೇನೋ ಹೇಳ್ತಿದ್ದಲ್ಲ ನೀನು, ಏನೋ ಪರಿಸರ ಸ್ನೇಹಿ ಗಣಪ ಅಂತ ಮಾರ್ತಾವ್ರ ಕಣ್ಣ. ತಡಿ ಪಿಲಾಸ್ಟರ್ ಆಪು ಏನೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಡ ಅಂತ ಅದ ಮಡ್ಗಂಗಿಲ್ವಂತ ಕಣ್ಣ. ಫೈನ್ ಆಗ್ತಾರಂತೆ, ಅದು ಮಣ್ಣ ಕರಗುದಿಲ್ವಂತೆ, ಅದೇನೋ ಇಸಾ ಅಂತೆ. ಇನ್ನೊಂದ್ ಕಿತ ಹೇಳವಾದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಓದ್ಕಂಡವಳೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮ.